ಆಕಾಶವಾಣಿ ವಿಜಯಪುರ. ಕಿಸಾನ್ವಾಣಿ ಕರಿಯತ್ತ ಕಾಳಿಂಗ ಕರಿಯತ್ತ ಮಾಲಿಂಗ ಸರಕಾರ ರೈತ ಬಾಂಧವರ ಕಾರ್ಯಕ್ರಮ ನಮ್ಮ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇವತ್ತಿನ ಕಿಸಾನ್ವಾಣಿಯಲ್ಲಿ ವಿಜಯಪುರ ತಾಲೂಕು ನಾಗಠಾಣ ಗ್ರಾಮದ ಹಿರಿಯ ರೈತರಾದ ಮಶಾಕ ಸಾಬಾ ರಸೂಲ್ ಸಾಬಾ ಹಿಟ್ನಳ್ಳಿ ಅವರೊಂದಿಗೆ ಬೀಜೋತ್ಪಾದನೆ ಮತ್ತು ಕಾಯಿಪಲ್ಯ ಕುರಿತು ಸಂದರ್ಶನ. ಬಳಿಕ ಜನಪದ ಸಂಗೀತ ಕೇಳಬಹುದು. ಬಂಗಾರವ ತಳವಾರ್ ಮತ್ತು ಸಂಗಡಿಗರಿಂದ ಏಕತಾರಿ ಪದಗಳು. ಭಾರತದ ಸಕಲ ಕಾರ್ಮಿಕರ ಸಮಸ್ಯೆಗಳನ್ನು ನಿವಾರಿಸಲು ಸರ್ಕಾರ, ಉದ್ಯೋಗಿಗಳು, ಕೆಲಸ ಮಾಡಿಸುವ ಕೆಲಸ ಕೊಡುವ ಧಣಿಗಳು ಪರಸ್ಪರ ಜವಾಬ್ದಾರಿ, ಗೌರವದಿಂದ ಮತ್ತು ಪ್ರತಿಯೊಬ್ಬರೂ ಕೊಡುಕೊಳ್ಳುವ ಭಾವನೆಯಿಂದ ಕೆಲಸ ಮಾಡಲು ಸಿದ್ಧರಾಗಬೇಕು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರಕಟಣೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಂಶೋಧನಾ ಸಂಸ್ಥೆ, ಬೆಂಗಳೂರು. ಎಲ್ಐಸಿ ನಿವೇಶ್ ಪ್ಲಸ್ ನಿಂದ ಮೂಡಲಿದೆ ಹೊಸ ನಗುವೆಂದು. ಎಲ್ಐಸಿ ನಿವೇಶ್ ಪ್ಲಸ್ ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಬ್ರೋಚರ್ನ್ನು ಎಚ್ಚರಿಕೆಯಿಂದ ಓದಿ. ರೀ, ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ ಎಐ ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಆದ್ರೆ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. ಎಲ್ಐಸಿಯ ಜೀವನೋತ್ಸವನೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಮಣ್ಣಿನ ಮಗ ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಆತ್ಮೀಯರೇ, ಇವತ್ತಿನ ನಮ್ಮ ಕಾರ್ಯಕ್ರಮದೊಳಗೆ ನಾವು ವಿಜಾಪುರ ತಾಲೂಕು ನಾಗಠಾಣ ಗ್ರಾಮದ ಮಶಾಕ್ ಸಾಬ್ ರಸೂಲ್ ಸಾಬ್ ಹಿಟ್ನಳ್ಳಿ ಅವರ ಅನುಭವಗಳನ್ನು ಕೇಳೋಣ. ಹಿರಿಯ ರೈತರಿದ್ದಾರೆ, ಸುಮಾರು ಕಳೆದ 40 ವರ್ಷಗಳಿಂದ ಅವರು ಒಕ್ಕಲತನ ಮಾಡ್ತಾ ಇದ್ದಾರೆ. ಅವರ ವಿಶೇಷ ಏನಪ್ಪಾ ಅಂತಂದ್ರೆ ಅಲ್ಲಿಂದ ಇಲ್ಲಿ ತನಕ ಕಾಯಿಪಲ್ಯಗಳನ್ನ ಬೆಳೆದು ಅದರಿಂದ ಸಾಕಷ್ಟು ಸಮೃದ್ಧಿಯನ್ನ ಕಂಡುಕೊಂಡಂಥವ್ರು. ಅದರ ಜೊತೆಗೆ ಬಹಳಷ್ಟು ಜನ ನಾವು ನೋಡಿವಿ ಬೀಜೋತ್ಪಾದನೆ ಮಾಡೋದಿಲ್ಲ, ಆದ್ರೆ ಅವರು ಬೀಜೋತ್ಪಾದನೆ ಮಾಡಿ ಬೀಜಗಳನ್ನ ನಿಗಮಕ್ಕೆ ಕೊಟ್ಟು ಅದರಿಂದ ಕೂಡ ಸಾಕಷ್ಟು ಉತ್ಪನ್ನವನ್ನು ಅವರು ಮಾಡ್ಕೊಳ್ತಾ ಇದ್ದಾರೆ. ಯಾವ ರೀತಿ ಅವರು ಇಲ್ಲಿ ತನಕ ಸಾಗಿ ಬಂದ್ರು, ಅವರ ಅನುಭವಗಳು ಏನದಾವ, ಅದು ತಮಗೂ ಕೂಡ ಸಹಾಯ ಆಗಬಹುದು ಅಂತ ಹೇಳಿ ನಾವು ಭಾವಿಸ್ತೀವಿ. ಮಶಾಕ್ ಸಾಬ್ ಅವರೇ, ತಮಗೆ ನಮಸ್ಕಾರ. ನಮಸ್ಕಾರ. ಕಳೆದ 40 ವರ್ಷಗಳಿಂದ ತಾವು ಒಕ್ಕಲತನ ಮಾಡ್ತಾ ಇದ್ದೀರಿ, ಹೆಂಗ ಇಲ್ಲಿ ತನಕ ಮಾಡ್ಕೊಂಡು ಬಂದಿರಿ, ಏನೇನು ಹೆಂಗ್ ಶುರು ಮಾಡಿದ್ ಹೆಂಗ, ಕಲ್ತಿದ್ ಹೆಂಗ, ಟ್ರೈನಿಂಗ್ ತಗೊಂಡಿದ್ ಹೆಂಗ, ಇಳುವರಿ ಆದಾಯ ಇದ್ರ ಬಗ್ಗೆ ಎಲ್ಲ ನಮ್ಮ ರೈತರಿಗೆ ಒಂದ್ ಸ್ವಲ್ಪ ತಿಳಿಸಿಕೊಡ್ರಲ್ಲ. ನಾನು 81 ನಮ್ ಸ್ವಲ್ಪ ಬಾಯಿ ಹೊಡೆದಿದ್ರಿ ನಮ್ಮ ಅಪ್ಪಾರು, ಆ ಬಾಯಿಯಾಗ ನೀರ್ ಇದ್ದವ್ರಿ. ಅಲ್ಲಿದ್ದ ಕೊತ್ತಂಬರಿ ಫಸ್ಟಿಗೆ ಚಾಲು ಮಾಡಿದ್ರಿ, ಅಲ್ಲಿದ್ದ ಸ್ವಲ್ಪ ಬದ್ನೆಕಾಯಿ ಮಾಡಿದ್ರಿ. ಹಂಗೆ ಕೈಪಲ್ಯದಿಂದ ನನಗ ಅನುಕೂಲ ಆಗ್ಲಿಕತ್ರಿ. ನಾನು ಅಲ್ಲಿ ಹಿಡಿದು ಇಲ್ಲಿವರೆಗೆ ಕೈಪಲ್ಯ ಸರಿಯಾಗಿ ಒಯ್ದಿಸಿದ ನಾ ಮಾರ್ಕೆಟ್ ಖರ್ಚಲ್ರಿ, ನಾ ಕುತ್ ಮಾರ್ತೇವ್ರಿ. ಆ ಮುಂಜಾನೆ 7 ಎಲ್ಲ ನೌಕರದವ್ರು ಬಂದ್ ಕಿಸಿಂದ್ರೆ ನಮ್ದೇ ಕೈಪಲ್ಯ ಇದು ಮಾಡ್ಕೋತ ಹೋಗ್ತಿದ್ದೇವ್ರಿ. ಅವಾಗ ಏನ್ ಮಾಡ್ತಿದ್ದೇವ್ರಿ, ಸರ್ಕಾರಿ ಗೊಬ್ಬರ ಮತ್ತ ಇದು ಹಾಕಿ ವಾಪಸ್ ಕಿಸಿಂದ್ರ ನಾವ್ ಬೆಳಿತಿದ್ದೇವ್ರಿ. ಏ ಮುಂದ ಈ ಕಡೆ ಕೃಷಿ ಹೊಂಡ ಮಾಡೋಣ, ಕೃಷಿ ಇವ್ರು ಬರ್ಲಾಕತ್ರು. ಅವ್ರು ಏನಂದ್ರು, ನೀವು ಕೃಷಿ ಹೊಂಡದ ಕೂಡ ಕೋಳಿ ಸಾಕ್ರಿ, ಕುರಿ ಸಾಕ್ರಿ, ಎಮ್ಮಿ ಸಾಕ್ರಿ, ನೀವು ರಾಸ ಇದು ಸರ್ಕಾರಿ ಗೊಬ್ಬರ ವಾಪಸ್ಲಾರ್ದೆ ಕಾಯಿಪಲ್ಲೆ ಮಾಡಲ್ಲ. ಈಗ 7 ವರ್ಷ ಐತ್ರಿ ನಾವು ಸರ್ಕಾರಿ ಗೊಬ್ಬರ ವಾಪಸ್ಲಾರ್ದೆ ಬದನೆಕಾಯಿ, ತಮಾಟಿ, ಮೆಣಸಿನ್ಕಾಯಿ ಇವು ಎಲ್ಲ ತರಕಾರಿ, ಕೊತ್ತಂಬರಿ, ಪಾಲಕ್ ಇವು ಎಲ್ಲ ಏನೈತಲ್ರಿ ನಾವು ಸರ್ಕಾರಿ ಗೊಬ್ಬರ ಇಲ್ಲಾರ್ದೆ ನಾವು ಮಾಡ್ತೇವ್ರಿ. ನಮ್ಮ ಕುರಿ ಕೋಳಿ ಗೊಬ್ಬರ ಎಲ್ಲ ಏನೈತಿ ಇದರಿಂದ ಮಾಡ್ಕೊತೇವ್ರಿ. ಮತ್ತು ಇಟ್ನಳ್ಳಿ ಫಾರ್ಮ್ದಿಂದ ಅಲ್ಲಿ ಎರೆಹುಳು ಗೊಬ್ಬರ ಇವು ಹುಳ ತೊಗೊಂಬಂದು ಕಿಶಿಂದ್ರ ಇದು ಮಾಡಿ ಎರೆಹುಳು ಗೊಬ್ಬರ ತಯಾರು ಮಾಡಿ ಅದನ್ನು ಹಿಡಿ ಹಿಡಿ ಹಿಡಿ ಎಲ್ಲ ಗಿಡಗಳಿಗೆ ಕಟ್ಟಿ ನಾವು ಉಪಯೋಗ ಮಾಡ್ಕೊತೇವ್ರಿ. ಕುರಿದು ಮತ್ತು ಎಮ್ಮಿದು ಎಲ್ಲ ಉಚ್ಚಿ ಅದೆಲ್ಲ ಗೊಳೆ ಮಾಡಿ ಕಿಶಿಂದ್ರ ಅದೇ ಸಿಂಬಿಡಿಸ್ತೇವ್ರಿ. ಈಗ ನಾವು ಎಲ್ಲರೂ ಬಿಜಾಪುರಕ್ಕೆ ಹೋಗಿಸಿಂದ್ರ ಎಣ್ಣೆ ತೊಗೊಂಬರ್ತಾರೆ, ಇಲ್ಲ ನಾವು ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಇವೆಲ್ಲ ಹಾಕಿಸಿದ್ರೆ ಕುಟ್ಟಿ ಕಿಸಿಂದ್ರೆ ಅದನ್ನು ರಸ ಮಾಡಿ ಕಿಸಿಂದ್ರೆ ನಾವು ಸ್ಪ್ರೇ ಮಾಡಿದ್ರು ಸದ್ಯಕ್ಕೆ ನಮಗೆ ಹುಳ ಆಗಲ್ಲ, ಏನೂ ಇಲ್ಲ. ನಾವು ಕಾಯಿಪಲ್ಯದಾಗ ಇದೈತ್ರಿ, ನಮ್ಮ ಮಾರ್ಕೆಟ್ನಾಗ ಆದರೂ 11 ರಟ್ಲೆ ನಮ್ಮ ಕಾಯಿಪಲ್ಯನೂ ಕಲಾಸ್ ಆಗಿಬಿಡ್ತದೆ ರೀ. ಎಲ್ಲ ಮಂದಿ ನೌಕರದಾರಂತೂ ನಮ್ಗೆ ಎಲ್ಲರೂ ನಾವು 8 ರೂಪಾಯಿ ಹಚ್ಚಿದ್ರು, ನಾವು 10 ರೂಪಾಯಿ ಹಚ್ಚಿದ್ರು ಸದ್ಯಕ್ಕೆ ನಮ್ಮ ಕಾಯಿಪಲ್ಯ ಎಂದು ನಿಂದ್ರದ್ರು. ಅಂದ್ರೆ ನೀವೇನು ಕಾಯಿಪಲ್ಯ ಬೆಳೀತಾ ಇದ್ರಿ, ಅದ್ರ ಮ್ಯಾಲ ರಾಸಾಯನಿಕ ಉಪಯೋಗ ಮಾಡ್ತಾ ಇಲ್ಲ, ಯಾವುದೇ ಒಂದು ಔಷಧ ನೀವು ಉಪಯೋಗ ಮಾಡ್ತಾ ಇಲ್ಲ, ಬರೀ ಏನು ಈ ಬೆಳ್ಳುಳ್ಳಿ ರಸ ಇರ್ಬೋದು, ಮೆಣಸಿನಕಾಯಿ ರಸ ಇರ್ಬೋದು, ಇಂಥವ್ ಏನು ಆಮೇಲೆ ಆಕಳ ಒಂದು ಗೋಮೂತ್ರ ಏನದ ಅದನ್ನ ಉಪಯೋಗ ಮಾಡ್ತಾ ಇದ್ರಿ, ಸಾವಯವ ಅಷ್ಟೇ ಉಪಯೋಗ ಮಾಡ್ತಾ ಇದ್ರಿ, ಔಷಧ ಉಪಯೋಗ ಮಾಡ್ತಾ ಇಲ್ಲ? ಔಷಧ ಅಂತೂ ಹೊಡೆದಲ್ರಿ, ಅದೇ ಇವೇ ಸಾವಯವ ಒಳಗಿದೆ. ಅಂದ್ರೆ ನಾವು ತಿಪ್ಪೆ ಗೊಬ್ಬರ ಹೆಚ್ಚಾಕಿರ್ತೇವಲ್ರಿ, ನಮ್ಗೆ ಹೆಚ್ಚಾಗಿ ನಮ್ಮ ಕಾಯಿಪಲ್ಯಕ್ಕೆ ರೋಗೇ ಬರೋದಲ್ರಿ. ನಾವು ಒಂದ ಬಿಗೇಕ 4 ಟ್ರ್ಯಾಕ್ಟರ್ ಅಂತೇ ಗೊಬ್ಬರ ಒಗಿತೇವ್ರಿ ಕಾಯಿಪಲ್ಯ ಮಾಡ್ಬೇಕಪ್ಪ ಅಂತಂದ್ರೆ. ಆಯ್ತು, ನಾವು ಕೊಂಡು ತಗೊಳ್ಳಲ್ರಿ, ನಮ್ಮಲ್ಲೇ ತಯಾರು ಮಾಡಿ ನಮ್ಮಲ್ಲೇ ನಮ್ಮ ಹೊಲಕ್ಕೆ ಹಾಕ್ತೇವ್ರಿ. ಎಲ್ಲಿ ಗೊಬ್ಬರ ಹಾಕಿರ್ತೇವೆ ಅಲ್ಲೇ ಕಾಯಿಪಲ್ಯ ಮಾಡ್ತೇವ್ರಿ. ಈ ಗೊಬ್ಬರ ಮಾಡಬೇಕು ಅಂತಂದ್ರೆ ಅದಕ್ಕಾದ್ರೂ ಸಾಕಷ್ಟು ಸಗಣಿ ಬೇಕಾಗ್ತದೆ, ಆಮೇಲೆ ಏನು ಒಕ್ಕಲ್ತನದೊಳಗೆ ಉಳಿದಿರ್ತದೆ ನೋಡ್ರಿ, ಎಲ್ಲ ಬೆಳೆಯ ಉಳಿಕೆಗಳೇನು ಉಳಿದಿರ್ತಾವೆ ಅವನ್ನು ಸಹಿತ ನೀವು ತಿಪ್ಪಿ ಗೊಬ್ಬರಕ್ಕೆ ಉಪಯೋಗ ಮಾಡ್ತಾ ಇದ್ರಿ? ಎಲ್ಲ ತಿಪ್ಪಿ ಒಳಗೆ ಹಾಕಿ ಅದನ್ನು ಜಿಸಿಪಿಲೆ ಕಲಸಿ ಕಟ್ಟಿ ಮಾಡಿ ನೀರು ಬಿಟ್ಟು ಅದಕ್ಕೆ ನಾವು ಕೊಳಸದೊಳಕ್ಕೆ ಹೊಲಕ್ಕೆ ಇದಾಗ್ತೇವೆ. ಅಂದ್ರೆ ಏನೀಗ ನಮಗೆ ಬೆಳೆ ಬೆಳೆದ ಮೇಲೆ ಸಿಗ್ತಿರ್ತದೆ, ಅದನ್ನ ಕಾಳು ತಕ್ಕೋತೀವಿ ಅಥವಾ ಎಲೆ ತಕ್ಕೋತೀವಿ ಹಣ್ಣು ತಕ್ಕೋತೀವಿ, ಅದರ ನಂತರ ಏನು ಗಿಡದ ಭಾಗಗಳು ಉಳಿತಾವೆ, ದಂಟ್ ಇರ್ಬೋದು, ಎಲೆ ಇರ್ಬೋದು, ಬೇರೆ ಇರ್ಬೋದು, ಕುಳೆ ಇರ್ಬೋದು, ಇವನ್ನೆಲ್ಲ ನೀವು ಎಲ್ಲ ಸಂಗ್ರಹ ಮಾಡಿ ನೀವು ಎಲ್ಲ ತಂದ್ಗಿಸಿದ್ರೆ ಮಗ್ಗಲು ಕಿಟ್ಟಿರ್ತೇವ್ರಿ. ಅದು ಮಗ್ಗಲು ಕಿಟ್ಟಿಗಿಸಿದ್ರೆ ನಾವು ಕಲಸು ಒಳಗೆ ಬುಕ್ಣಿ ಮಾಡಿಕಿಸಿದ್ರೆ ಅದಕ್ಕೆ ಕಲಿಸ್ತೇವ್ರಿ. ಮತ್ತೆ ನಮ್ಮ ಕುರಿ ಸಾಕಾಣಿಕೆಗೆ ಕೋಳಿ ಸಾಕಾಣಿಕೆ ನಾವು ಮಿಷಿನ್ ತಂದೇವ್ರಿ, ಅದು ಮಿಷಿನ್ದಾಗ ಹಾಕಿ ನಾವು ಬುಕ್ಣಿ ಮಾಡಿಕಿಸಿದ್ರೆ ತಿಪ್ಪೆಯಾಗಿ ಒಗೆದು ಬಿಡ್ತೇವ್ರಿ. ನಾವು ಹಂಗೆ ದಮ್ಮ ಉದ್ದ ದಂಟ ಅದು ಹಿಂಗೆ ಒಗೆಯಲ್ರಿ, ಯಾಕಡೆ ಆದರೂ ಒಂದು ಪೋಟಿನ ಒಳಗೆ ಚೂರು ಮಾಡಿಕಿಸಿದ್ರೆ ಅದ್ರಾಗ ಒಗಿತೇವ್ರಿ. ನಮ್ಮ ಮಿಷಿನ್ ಐತ್ರಿ, ಎಮ್ಮಿಗೆ ಕತ್ತರಿಸಿ ಹಾಕ್ತೇವ್ರಿ, ಎತ್ತಿ ಕತ್ತರಿಸಿ ಹಾಕ್ತೇವೆ. ಅವು ಅದು ಹಾಕಿ ಹಿಂದಾಗಡೆ ಕಾಲ ಒಗಿತೇವ್ರಿ, ಕಾಲಂದು ಅದು ಹೆಂಡಿ ಚುಪ್ಪಾಟಿ ಎಲ್ಲ ಒಗಿಕಿಸಿದ್ರೆ ಅವಾಗ ಅಲ್ಲಿ ಒಗೋದು ಬಳಕೆ ಗೊಬ್ಬರ ತಯಾರ. ಮಶಾಕ್ ಸಾಬ್ ಅವರೇ, ಈಗ ನೋಡ್ರಿ 40 ವರ್ಷದಿಂದ ನೀವು ಮಾಡ್ತಾ ಇದ್ದೀವಿ ಒಕ್ಕಲ್ತನ ಅಂತ ಹೇಳಿದ್ರಿ, ಅವಾಗ ಮಾಡೋದಕ್ಕೂ ಏನು ಒಕ್ಕಲ್ತನ ಈಗಿನದಕ್ಕೂ ಬಹಳಷ್ಟು ವ್ಯತ್ಯಾಸಗಳಿರಬೇಕು. ಬರ್ತಾ ಬರ್ತಾ ಬರ್ತಾ ನೀವೇನು ತಂತ್ರಜ್ಞಾನ ಬರ್ತದೆ ಕೃಷಿ ಒಳಗೆ, ಅದನ್ನೇನು ಕಲ್ಕೋತ ಬಂದಿರಿ, ಟ್ರೈನಿಂಗ್ ತಗೋತ್ ಬಂದಿರಿ, ಹೆಂಗ್ ಮಾಡಿದ್ರಿ ಇದ್ರ ಬಗ್ಗೆ? ಇಲ್ರಿ, ನಾವು ಮೊದಲಂತೂ ಬೋದ್ ಬಿಡೋದು ಗೊಬ್ಬರ ಒಗೆದು ಇದು ಮಾಡ್ಕೋತ ಹೋಗ್ತಿದ್ದೇವ್ರಿ. ಹಿಂದಾಗಡೆ ನಮ್ಮ ಇಟ್ನಳ್ಳಿ ಫಾರ್ಮ್ಗ 3 ಜನ ನಮಗೆ ಟ್ರೈನಿಂಗ್ ಕರೆದ್ರು. ನಾವೊಂದೇವು 3 ದಿನದಾಗ ನಮಗೆ ಅದರ ಏನೂ ಮಾಹಿತಿ ಆಗಲ್ರಿ. ನಮಗೆ ಒಂದು 4-5 ದಿನ ರೀ ನಮ್ಗೆ ಹೇಳಿದ್ರಪ್ಪ ಅಂತಂದ್ರೆ ಒಂದು ಸ್ವಲ್ಪ ತಲೆಯಾಗ ಬರ್ತಾರೆ ಸಾಹೇಬ್ರ, ನಾವು ಮತ್ತೆ ಹೋಗೋಣ, ಮತ್ತೆ ನಾವು ಅದೇ ಮಾಡ್ಕೋತ ಹೋಗ್ತೇವ್ರ. ನಾನು ಅವ್ರೇನು ಮಾಡಿದ್ರಿ, ಬೇಡ ಬೇಡ ನಿಮ್ಗೆ ಧಾರವಾಡ ಕಳಿಸ್ತೇವತ್ತೇವೆ ಕಿಶಿಂದ್ರ. 5 ದಿವಸ ನಮಗೆ ಟ್ರೈನಿಂಗ್ ಧಾರವಾಡ ಕಳಿಸೋದು ಬಳಕ್ರಿ. ಅಲ್ಲಿ ಧಾರವಾಡದಾಗ 5 ದಿನ 40 ಮಿನಿಟಿಗೆ ಒಬ್ಬರು ಸಾಹೇಬ್ರು ನಮಗೆ ಕೋಳಿದ ಬಗ್ಗೆ, ಕುರಿ ಬಗ್ಗೆ, ಎಮ್ಮಿ ಬಗ್ಗೆ ಇವೆಲ್ಲ ಟ್ರೈನಿಂಗ್ ಕೊಟ್ರಿ. ಅಲ್ಲಿ ಟ್ರೈನಿಂಗ್ 5 ದಿವಸ ಮುಗಿದ ಬಳಿಕ ಅವರು ಒಂದು ಫಾರಂ ಕೊಟ್ರಿ, ನೀವು ಇಲ್ಲಿದ್ದ ಹೋದ ಬಳಿಕ ನಮ್ಮ ಇದ್ರಾಗ ಏನು ಕಲ್ತು ಕಿಶಿಂದ್ರೆ ನೀವು ಪರೀಕ್ಷೆ ಮಾಡ್ಕೊಂಡಿರ್ತಲ್ಲ ಅದು ಮಾಡೋದ್ ಬಳಿಕ ನೀವು ಈ ಬುಕ್ನ್ಯಾಗ ನೀವು ಏನೇನು ಮಾಡಿರಿ ಅನ್ನೋದು ಈ ಫಾರಂನ್ಯಾಗ ತುಂಬಿ ಕಿಶಿಂದ್ರೆ ನಮಗೆ ಕೊಡ್ರಿ ಅಂತ ಕಿಶಿಂದ್ರೆ ಅವರೇ ಒಂದು ಕಾರ್ಡ ಕೊಟ್ರಿ, ಅವ್ರು ಸಿಗಿಟ್ ಹಚ್ಚಿ ಕೊಟ್ರಿ. ನಾನು ಬಂದ ಬಳಿಕ ಏನು ಮಾಡಿದ್ರಿ, ಬೆಂಗಳೂರು ಕಡೆ ಒಯ್ದು ತೋರಿಸಿದ್ರಲ್ರಿ ಎಲ್ಲ ಹೊಲಗಳು, ಅದು ನೋಡಿ ಕಿಶಿಂದ್ರೆ ನಾನು ಏನು ಮಾಡಿದ್ರಿ, ಕೋಳಿ ಶೆಡ್ ಹೊಡೆದ್ರಿ, ಕುರಿ ಶೆಡ್ ಹೊಡೆದೆ, ಅವೆಲ್ಲ ತೊಗೊಂಬಂದು ಕಿಶಿಂದ್ರೆ ಮರಿ ತೊಗೊಂಬಂದ್ರಿ. ಅದು ಮಾಡಿದ ಬಳಿಕ ಈಗ ಭಾಳ ಅನುಕೂಲ ಆಗ್ಯದ್ರಿ ಅವ್ರಿಂದ ರೀ. ಬ್ಯಾಸಿಗೆ ದಿನದಾಗ ನೀರು ಇರ್ತಿದ್ದಲ್ರಿ ನಮಗೆ, ಅದು ಕೃಷಿ ಹೊಂಡ ಮಾಡಿಕೊಟ್ಟು ಬಳಿಕ ಈಗ ನಾನು ಏಪ್ರಿಲ್ ಮೇ ತಿಂಗಳದಾಗ ನೀರು ಕಡಿಮೆ ಇದ್ರ ಸದ್ಯಕ್ಕೆ ನಾನು ಡ್ರಿಪ್ಪಿನ ಮ್ಯಾಲ ಮಾಡಿದ್ನಪ್ಪ ಅಂದ್ರೆ 1 ಎಕರೆ ತಮಾಟಿ, 1 ಎಕರೆ ಮೆಣಸಿನ ಗಿಡ ನಾನು ಡ್ರಿಪ್ಪಿನ ಮ್ಯಾಲ ಅದು ಉಣಸಿದ್ರ ಸದ್ಯಕ್ಕೆ 2.5 ತಿಂಗಳ ಕಾಯಂ ಅದು ಬೆಳೆ ಹೋಗುತ್ತಾನೋ ನನ್ನ ಕೃಷಿ ಹೊಂಡದಾಗ ನೀರು ಇರ್ತಾವ್ರಿ. ಅಂದ್ರೆ ಕೃಷಿ ಹೊಂಡ ನಿಮ್ಮ ಕಾಯಿಪಲ್ಯ ಬೆಳೆದಕ್ಕೆ ಬಹಳ ಅನುಕೂಲ ಆಗ್ಯದ? ಬಹಳ ಅನುಕೂಲ ಸಾಹೇಬ್ರ, ಕೃಷಿ ಹೊಂಡದಿಂದ್ರೆ ನಾನು ಬ್ಯಾಸಗಿದಿಂದಾಗೆ ರೇಟ್ ಇರ್ತಾರೆ. ಬ್ಯಾಸಗಿದಿಂದಾಗ ನೀರಿಲ್ಲದಕ್ಕ ಸುಮ್ಮನೆ ಇಗ್ಲಿ ಹೊಡೆದು ಬಿಡ್ತಿದ್ದೇವ್ರಿ ನಾವು ಮೊದಲ. ಈ ಕೃಷಿ ಹೊಂಡ ಕೊಟ್ಟಬಳಕ ಈಗ 5-7 ವರ್ಷ ಐತ್ರಿ. ನಾವು ಬ್ಯಾಸಿಯಾಗ ಮಳೆಗಾಲದಾಗ ಹೆಚ್ಚು ಬೆಳೆಯಲ್ರಿ, ಕರೆ ಬ್ಯಾಸಿಯಾಗ ಮದ್ರ ಗ್ಯಾರಂಟಿ ಬೆಳಿತೀವಿ ಅನ್ನಂಥದ್ದು ಒಂದು ಇದು ಆಗ್ಯದ್ರಿ. ಯಾಕಪ್ಪ ಅಂತಂದ್ರೆ ನೀರ ಬೋರ್ ಒಂದಿನ ಕಮ್ಮಿ ಆದ್ರೂ ಸದ್ಯಕ್ಕೆ ನಮ್ಮ ಕೃಷಿ ಹೊಂಡದಾಗ ಒಂದು ಇಂಜನ್ ಅಲ್ಲಿ ನಾವು 15 ಮಿನಿಟ್ ನೀರು ಬಿಟ್ಟೇವಪ್ಪ ಅಂತ ನಮ್ಮ ಎಲ್ಲ ಗಿಡಗಳು ತೆಗೆದು ಬಿಡ್ತಾವ್ರಿ. ಹಿಂಗಾಗಿ ಬ್ಯಾಸಿಯಾಗೆ ನಾವು ಹೆಚ್ಚು ತೊಗೊಳ್ತೇವ್ರಿ. ಮಳೆಗಾಲದಾಗ ಒಂದು 80,000 ರೂಪಾಯಿ ಕಾಯಿಪಲ್ಲೆ ಆಗ್ತೈತಪ್ಪ, ಒಂದು 1,50,000 ತನ ನನ್ನ ಕಾಯಿಪಲ್ಲೆ ಬ್ಯಾಸಗಿದಂಗ ಏಪ್ರಿಲ್ ಮೇ ತಿಂಗಳದಾಗ ಎರಡೇ ತಿಂಗಳದಾಗ ಆತಾರೆ. ಮತ್ ಜೂನ್ಕ ಮತ್ ಮಳೆ ಸ್ಟಾರ್ಟ್ ಆಗೋದಕ್ಕ ಮತ್ ಹೊಸದ್ ಮಾಡಿರ್ತೇವ್ರಿ. ಅವಾಗ ಬೋರ್ ಚಾಲು ಆಗಿರ್ತಾವ. ಇದನ್ನು ಆಗಿರ್ತಾವ ಅಂದ್ರೆ ನೀವು ವರ್ಷ ಪೂರ್ತಿ ಒಕ್ಕಲ್ತನ ಮಾಡ್ತಾ ಇದ್ರಿ, ಕಾಯಿಪಲ್ಲೆದಿಂದ ನಿಮಗೆ ದುಡ್ಡು ಮೇಲಿಂದ ಮೇಲೆ ಬಂದೇ ಬರ್ತಿರ್ತದ. ಅದ್ರ ಜೊತೆಗೆ ಕೋಳಿ ಕುರಿ ಅದನ್ನು ಕೂಡ ಮಾಡ್ತೀನಿ ಅಂತಂದ್ರಿ. ಆಮೇಲೆ ಕೃಷಿ ಹೊಂಡ ನಿಮಗೆ ಬಹಳ ಅನುಕೂಲ ಆಗ್ಯದ ಅಂತ ಹೇಳಿದ್ರಿ. ಈಗ ಈ ಕೃಷಿ ಹೊಂಡ ಯಾವ ರೀತಿ ನಿಮಗೆ ಮತ್ ಅನುಕೂಲ ಆಗ್ತಾ ಇದೆ ಅಂತೀರಿ? ಈಗ ಕಾಯಿಪಲ್ಲೆ ಅಂತೂ ಬೆಳೀತಾ ಇದ್ರಿ, ಅದ್ರ ಜೊತೆಗೆ ಮೀನು ಅದೇನಾದ್ರೂ ನೀವು ಸಾಕಣೆ ಮಾಡ್ತಾ ಇದ್ರಿ? ಇಲ್ಲ, ಮೀನಂತೂ ಫಸ್ಟಿನ ವರ್ಷ ಒಂದಿಟ್ಟು ಮಾಡಿದ್ದೇವ್ರಿ. ಈಗ ಸ್ವಲ್ಪ ನಮ್ಮ ಕಾಯಿಪಲ್ಲೆ ಹೆಚ್ಚು ಮಾರಾಟ ಒಯ್ಯೋದಕ್ಕ ತರೋದಕ್ಕ ಇದು ಮಾಡಿಲ್ರಿ. ಈ ವರ್ಷ ಅಂತೂ ಮಳೆ ಹೆಚ್ಚಾಗ್ಯದ್ರಿ. ಮತ್ತೆ ನಮಗೆ ಕೆನಲ್ನು ಬಿಟ್ಟಾರ್ರಿ, ಮ್ಯಾಗಿನ ಕೆನಲ್ನು ಬಿಟ್ಟಾರ. ಈ ವರ್ಷ ಕೆರೆಯನ್ನು ತುಂಬ್ಯಾದ್ರಿ. ನಾನು ಇನ್ನು ಮತ್ತೆ ಮೇಣ ಬಿಡ್ಬೇಕಂತೇಳಿ ಮಾಡೀನ್ರಿ. ಇನ್ನೊಂದು ತಿಂಗಳು ಬಿಟ್ಟು ಕಿಸಿಂದ್ರ ಮೇಣ ತೊಗೊಂಬಂದು ಕಿಸಿನ ಬಿಡ್ತೀನಿ. ಒಂದು ಈಗ ನೀವೇನು ಕೃಷಿ ಹೊಂಡ ಮಾಡ್ಕೊಳ್ರಿ, ಮಾಡ್ಕೊಂಡ ನಂತರ ಅದು ಯಾವತ್ತು ತುಂಬಿದಂಗೆ ಅದನ್ನ ಹೆಂಗ ಏನು ನಡುವ ಮಳೆ ಬರಲಿಲ್ಲಲ್ಲಪ್ಪ ತುಂಬೇ ಇಲ್ಲ ಏನ್ ಮಾಡೋದು ಅನ್ನುವಂಥದ್ದು ಚಿಂತೆ ಏನಾದರೂ ಬಂತ ನಡುವ? ಇಲ್ರಿ ಸಾಹೇಬ್ರೆ, ನಾ ಹಳ್ಳದ ಮಗ್ಗಲ್ ಕೈತ್ರಿ. ಅದು ನನಗೆ ಅಲ್ಲಿದಿಂದ ಹಳ್ಳದಿಂದ ಪೈಪ್ ಲೈನ್ ಮಾಡೀನ್ರಿ ಹೊಂಡಕ್ಕೆ ಹೋಗಷ್ಟು. ಅಲ್ಲಿ ಇಂಜನ್ ಕೊಟ್ಟಾರ್ರಿ ಕೃಷಿ ಇಲಾಖೆದವ್ರೆ, ಅದು ಹೊಂಡದವ್ರೆ ಇಂಜನ್ ಕೊಟ್ಟಾರ್ರಿ. ನಾ ಇಂಜನ್ದಿಂದ ಹೊಂಡ ತುಂಬ್ಕೋತೀನಿ. ಮತ್ತೆ ಅದನ್ನ ನೀರು ಹೊಲಸು ಆತ ಅಂತೇಳಿ ಮತ್ತೆ ದಿನಂಪ್ರತಿ ನಾ ಕಾಯಿಪಲ್ಲೆಗೆ ಬಿಡ್ತೀನಿ. ಅದು ಅದು ಬಂದು ಒಂದು ಮೋಟರ್ ತಂದು ಇದ್ರಾಗ ಬಿಡ್ತಾರಿ. ಒಂದು ಮೋಟರ್ದಿಂದ ಅದು ಹೋಗ್ತಾರಿ. ನನ್ನ ಖಾಯಂ ಯಾವಾಗಲೂ 12 ತಿಂಗಳ ನಾ ಏನು ಹೊಂಡ ಮಾಡಿನಲ್ರಿ, 12 ತಿಂಗಳ ತುಂಬದಂಗೆ ಇರ್ತಾರೆ. ಭಾಳ ಆದ್ರೆ ಒಂದು 5-7 ಫುಟ್ ಕಮ್ಮಿ ಆಗೋದಕ್ಕ ಮತ್ತೆ ಅಷ್ಟು ತುಂಬ್ಕೊಂಡು ಬಿಡ್ತೀನಿ. 7 ವರ್ಷ ಆಯ್ತುರಿ ನಾ ಹೊಟ್ಟೆ ಅದನ್ನು ಹೊಂಡಾನೇ ಖಾಲಿ ಮಾಡಿಲ್ರಿ. ಅಂದ್ರ ನೀರಿನ ವಿಷಯದೊಳಗೆ ನೀವು ಬಹಳ ಅದೃಷ್ಟವಂತರಿದ್ದೀರಿ. ಮತ್ತೆ ಅದೇ ರೀತಿಯಾಗಿ ನೀವು ಮಾಡ್ಕೊಂಡಿರಲ್ಲ ವ್ಯವಸ್ಥೆ ಮಾಡ್ಕೊಂಡ್ರಿ, ಅದು ಬಹಳ ಮುಖ್ಯವಾದಂತದ್ದು. ಈಗ ನಿಮ್ಮನ್ನ ನೋಡಿ ಕೃಷಿ ಹೊಂಡ ಮತ್ತೆ ಬೇರೆ ಯಾರಾದ್ರೂ ಮಾಡ್ಕೊಂಡಾರ? ಇಲ್ರಿ, ನನ್ನ ಮಗ್ಗಲಕ್ನವ್ರಿಗೆ ನಂದು ಒಬ್ಬನ್ ನೋಡಿ ಕಿಸಿದ್ರೆ ಬ್ಯಾಸಿಯಾಗಿ ತಮಾಟಿ ಬೆಳಿಲಕತ್ನಲ್ಲ 50-60 ರೂಪಾಯಿ ಕೆಜಿ ರೊಕ್ಕ ತೊಗೊಳಕತ್ತ ಅಂತ ಇಸಿದ್ರೆ ಎಲ್ಲಾರು ಕೃಷಿ ಇಲಾಖೆಗೆ ಹೋಗಿ ಕಿಸಿಂದ್ರೆ ಜಗಳ ತೆಗೆದು ಅವ್ರು 11 ಮಂದಿ ನನ್ಗೆ ಮಾಡೇಬೇಕನ್ನ, ನೀ ಹ್ಯಾಂಗ ಮಾಡ್ಕೊಂಡಿ ನಮಗೆ ಮಾಡ್ರನ್ನ, ಮತ್ತೆ ಅಶ್ವಿನ್ ಮಾಡ್ಯಮ್ಮ ಇವರು ಬಂಕಾಪುರ್ ಮಡೆಮರಿದ್ರು ಅವಾಗ, ಇಲ್ರಿ ಎಲ್ಲರಿಗೂ ಒಂದೊಂದು ಕೊಟ್ಟಿರ್ತಾನ. ನನ್ನ ಕೂಡ ನನ್ನ ತೋಟ ಸುತ್ತೆಲ್ಲರ 11 ಹೊಂಡ ಒಂದೇ ತೊಲಿ ನಾವು ಮಾಡ್ಸೇವ್ರಿ. ನಾವು ಮಾಡಿದ 2 ವರ್ಷನಾಗ ಒಟ್ಟರಿಗೆ ಹೊಂಡ ಆಗ್ಯಾವ್ರಿ. ಓಸೂರು ಈಗ ದಾಳಂಬ್ರಿ ಮತ್ತು ದ್ರಾಕ್ಷಿ ಇದು ಮಾಡಿದ್ರ ಸದ್ಯಕ್ಕೆ ಓಸೂರು ಆ ನೀರಿಂದು ಕೊರ್ತಿಲ್ರಿ. ಅವಾಗ ನಮಗೆ ನೀರೇ ಇರ್ತಿದ್ದಿಲ್ರಿ. ಬ್ಯಾಸಗಿದಿಂದ ಪೂರಾ ದನಗಳು ಬಿಡುವಂತ ಪರಿಸ್ಥಿತಿ ಇರ್ತಿತ್ತು. ಒಂದು ಬೆಳೆ ತೊಗೊಂಡೇವ ಅಂದ್ರೆ ಹೊಳ್ಳಿ ಮಳೆಗಾಲ ಬಂದು ನೀರು ಬರುತ್ತಾನ, ನಾವು ಹಂಗೆ ಕುಂದಿರ್ತಿದ್ದೇವ್ರಿ. ಹೊಸರು ಈಗ ಹೊಸು ತೋಡ್ದನ ಅವರು ಆರಾಮದೇವ್ರಿ. ಅವ್ರು ಅಲ್ದನ್ ನಾವು ತೊಗೊಂಬರ್ತೇವ, ನಮ್ಮ ಅದೊಂದು ಅವ್ರು ತೊಗೊಂಬರ್ತಾರ. ಅವರು ದ್ರಾಕ್ಷಿ ಅದು ಮಾಡ್ಯಾರಿ. ನಾನು ಕಾಯಿಪಲ್ಲೆ ಬಿಟ್ಟು ಮತ್ತೊಂದು ಏನು ಮಾಡಿದ್ರಿ? ಕಾಯಿಪಲ್ಲೆದಾಗ ಲಾಭ ಐತ್ರಿ. ಈಗ ನೋಡ್ರಿ, ನೀವು ಒಬ್ಬರೇ ಬೆಳೀತಾ ಇರುವಂತಹ ಸಂದರ್ಭದೊಳಗ ಬೇರೆಯವರಿಗೂ ಕೂಡ ಅಸಮಾಧಾನ ಇರ್ತದ. ಆದ್ರೆ ಎಲ್ಲಾರು ಮಾಡೋದ್ ಕೂಡ ಎಲ್ಲರಿಗೂ ಸಂತೋಷ ಬರ್ತದಿಲ್ಲ? ಎಲ್ಲರಿಗೂ ಸಂತೋಷದಿಂದ ಅದಾರಿ. ನಿನ್ ನೋಡಿ ಕಿಸಿಂದ ನಾವು ಮಾಡಿದೇವ್ ನೋಡ್ರಿ. ನಾನು 400,000 ದಾಳಂಬರಿ ಬೆಳೆದೆ, ನಾನು ಬಾರಿ ಗಿಡ ಬೆಳೆದೆ, ನಾ ಪೇರು ಗಿಡ ಬೆಳೆದೆ, ಬಾಳಿ ಗಿಡ. ಎಲ್ಲಾರು ಹೊಂಡ ಯಾರು ಮಾಡ್ಯಾರಲ್ರಿ. ನಮ್ಮ ಇದ್ರಾಗ್ರಿ ಏಪ್ರಿಲ್ ಮೇ ಎರಡೇ ತಿಂಗಳ ನಮ್ಮ ನೀರಿನ ಕೊರತೆ ಇರ್ತೈತ್ರಿ. ಉಳಿದ ಟೈಮ್ದಾಗ ನೀರು ಇರ್ತಿದ್ದು. ಏಪ್ರಿಲ್ ಮೇ ತಿಂಗಳದಾಗ ದೊಡ್ಡ ಗಿಡಗಳು ಬರ್ತಿದ್ದಿಲ್ಲ, ಕಾಯಿಪಲ್ಲೆ ಬರ್ತಿದ್ದಿಲ್ಲ. ಈಗ ಎಲ್ಲರಿಗೆ ಏನೈತಲ್ರಿ, ಎಷ್ಟು ಮಂದಿ ಹೊಂಡ ಮಾಡ್ಕೊಂಡೇವಲ್ರಿ, ಅಷ್ಟು ಮಂದಿ ಒಟ್ಟರು ಮಳೆಗಾಲದಾಗೂ ಹಸಿರೇ ಇರ್ತಾವ, ಬ್ಯಾಸಗಿದಿಂದಾಗೂ ಹಸಿರೇ ಇರ್ತಾವ್ರಿ. ಈಗ ಒಂದು ವರ್ಷಕ್ಕೆ ನಿಮ್ಮ ಒಂದು ಇಳುವರಿ ಆಯಿತು, ಆದಾಯ ಆಯಿತು, ಈಗ ಸಾಕಷ್ಟು ಕಾಯಿಪಲ್ಲೆ ಬೆಳೀತಾ ಇದ್ರಿ ಹೇಳಿದ್ರಿ. ಮಳೆಗಾಲಕ್ಕಿಂತ ಬ್ಯಾಸಗಿ ಒಳಗೆ ನಿಮಗೆ ಹೆಚ್ಚಿಗೆ ಇಳುವರಿ ಬರ್ತಾ ಇದೆ, ಹೆಚ್ಚಿಗೆ ಅದೇ ಯಾಕೆ ರೇಟ್ನು ಬ್ಯಾಸಗಿ ಒಳಗೆ ಚಲೋ ಸಿಗ್ತದೆ ನಿಮಗೆ ಆ ಟೈಮ್ನೊಳಗೆ? ಅಂದ್ರೆ ಒಟ್ಟು ಒಂದು ವರ್ಷದ ಅವಧಿಯೊಳಗೆ ಈ ಎಲ್ಲ ಉದ್ಯಮಗಳಿಂದ ನಿಮಗೆ ಎಷ್ಟು ಒಂದು ಆದಾಯ ಬರ್ತದೆ? ಇಲ್ರಿ, ನಮ್ಮದು ಆದಾಯ ಅಂತೂ 8-9 ಲಕ್ಷ ತನ ನಮ್ಮ ಬರೀ ಕಾಯಿಪಲ್ಲೆದಾಗಿರ್ತದೆ ರೀ. ನಾವು ನನ್ನ 5 ಮಂದಿ ಮೊಮ್ಮಕ್ಕಳು ಏನದಾವ್ರಿ, ಎಲ್ಲ ಶಾಲಿಗೆ ಓದ್ತಾವ್ರಿ, ಎಲ್ಲ ಸಂಸ್ಥೆ ಶಾಲಿಗೆ ಖರ್ಚು ಫೀ ಹೆಚ್ಚೈತಿ. ಎಲ್ಲ ಮಾಡಿಕೊಂಡ್ರು ನಾನು ಕನಿಷ್ಠಪ್ಪ ಅಂತಂದ್ರು ನನ್ನ ಅಷ್ಟದಾಗಿ 2-3 ಲಕ್ಷ ರೂಪಾಯಿ ನಾನು ಲಾಭದಾಗ ಇರ್ತೀನಿ ರೀ. ಅದು ಖಾಯಂ 12 ತಿಂಗಳು ಬರ್ತಿರ್ತದ ಹೋಗ್ತಿರ್ತದ ರೀ. ನಾ ಮತ್ತೆ ಹೋಗ್ಲಾಕ್ ಹೋಗಿಲ್ರಿ. ಯಾ ಗ್ರಾಮೀಣ ಬ್ಯಾಂಕ್, ಯಾ ಸೊಸೈಟಿ, ಎಲ್ಲಿ ಇಲ್ಲಿವರೆಗೆ 81 ಇಲ್ಲಿವರೆಗೆ ಯಾ ಬ್ಯಾಂಕಿಗೆ ಹೋಗಿ ಒಂದು ನಯಾಪಿಸ ತೊಗೊಂಬಂದಿಲ್ರಿ, ಸಾಲ ಮಾಡಿಲ್ರಿ. ಮತ್ತೆ ಸಾಲ ಇಲ್ಲಾರ್ದೆ ಮಾಡ್ಬೇಕಪ್ಪ ಅಂತಂದ್ರೆ ಕಾಯಿಪಲ್ಲೆದಾಗ ಒಂದೇ ಆಗ್ತಾರೆ. ಈ ಉಳಿದನ್ನು ದ್ರಾಕ್ಷಿ ಮಾಡ್ರಿ, ದಾಳಂಬರಿ ಮಾಡ್ರಿ, ಇದು ಮಾಡ್ರಿ, ಅದಕ್ಕೆ ಸಾಲ ಮಾಡಿ ಬ್ಯಾಂಕಿಂಗ್ ಮೊದಲು ನಾವು ಉತ್ತಾರಿ ಕೊಟ್ಟು ಬಳಕೆ ನಮ್ಮಲ್ಲಿ ದ್ರಾಕ್ಷಿ ಹಚ್ಚಬಹುದ್ರಿ. ಆದ್ರೆ ಕೈಪಲ್ಯಕ್ಕ ಯಾರಿಗೂ ಬಿಡುದು ಜರುತ್ತಿಲ್ರಿ. ನಮ್ಮ ಮನ್ಯಾಗ 11 ಮಂದಿ ಇದೇವಪ್ಪ ತಂದ್ರು, ಎರಡೇ ಮೀ, ಎರಡೇ ಹತ್ರಿ ಟ್ಯಾಕ್ಟರ್, ನಮ್ದು ಬಾರ್ದಾನಿ ಎಲ್ಲ ಮಾಡಿದ್ರು, ಸಾಲಿ ಹುಡುಗರು ಹೋದ್ರು ನಾವು ಆರಾಮದಾಗಿರ್ತೇವ್ರಿ. ಮತ್ತೊಬ್ಬರಿಗೆ 10 ರೂಪಾಯಿ ಕೇಳಕ್ ಹೋಗುದು ಜರುತ್ತಿರ್ತದ್ರಿ. ಆದ್ರೆ ಕೈಪಲ್ಯ 12 ತಿಂಗಳ ಮಾಡ್ಬೇಕ್ರಿ. ಕೈಪಲ್ಯ ಮಾಡೋದ್ರಿಂದ ಬ್ಯಾಸಿಗೆ ಒಂದು ಎರಡು ತಿಂಗಳ ರೇಟ್, ಮಳೆಗಾಲದಾಗ 2 ತಿಂಗಳ ರೇಟ್ ಆದ್ರೆ ನಮ್ಗೆ ರೊಕ್ಕ ಬಿಡ್ತಿರ್ತಾರೆ, ಅವಾಗ ನಾವು ಎಲ್ಲ ಮಾಡ್ಕೊಂಡು ಬಿಡ್ತೇವೆ. ಈಗ ಮಾತಾಡುವಾಗ ತಾವು ಹೇಳಿದ್ರಿ ಈ ತೊಗರಿ ಬೀಜ, ಕಡಲೆ ಬೀಜ ಅದನ್ನು ಕೂಡ ಮಾಡಿ ನಾನು ನಿಗಮಕ್ಕೆ ಕೊಡ್ತಾ ಇದ್ದೀನಿ ಅಂತೇಳಿ, ಅದು ಹೆಂಗೆ ಮಾಡ್ತಾ ಇದ್ರಿ? ಅದು ಬೀಜ ಮಾಡಬೇಕು ಅಂತ ಯಾರು ಹೇಳಿದ್ರಿ ನಿಮಗೆ? ನಮಗ್ರಿ ಅವರು ಕಂಪನಿಯವರು ಬರೇ ಕೈಪಲ್ಯ ಮಾಡ್ಕೋತ ಹೋದ್ರೆ ಅಂದ್ರೆ ನೀ ಸರಿಯಾಗಿ ಮಾಡೋದೇ, ನೀ ಸರಿಯಾಗಿ ಮಾಡಿ ನಮಗೆ ಬೀಜ ಕೊಟ್ರೆ ನಿಮಗೆ ಒಂದು ಪ್ಯಾಕೆಟ್ ನಿನಗೆ ಬೀಜ ಕೊಟ್ಟೆವಪ್ಪ ಅಂದ್ರೆ 6 ಕ್ವಿಂಟಲ್ ನಮಗೆ ನಾವು ಹೊಳ್ಳಿ ಬೀಜ ತಗೋತೇವೆ. APMC ಒಳಗೆ 5,000 ರೂಪಾಯಿ ರೇಟ್ ಇತ್ತಪ್ಪ ಅಂತಂದ್ರೆ ಅದ್ರ 20% ನಾವು ಹೆಚ್ಚಿಗೆ ಕೊಡ್ತೇವೆ. ಅನ್ನ ನಾ ಏನು ಮಾಡಿದ್ರಿ, ಆಯ್ತುರಿ ಸಾಹೇಬ್ರ, ಇದೊಂದು 2 ಎಕರೆ ಮಾಡ್ತೀನಿ, 2 ಪ್ಯಾಕೆಟ್ ಕೊಡ್ರಿ, ನನಗೆ ಅನುಕೂಲ ಆಯ್ತಪ್ಪ ಅಂದ್ರೆ ಮುಂದೆ ಮಾಡ್ತೀನಿ ಅಂತಂದೆ. ಅದು 2 ಪ್ಯಾಕೆಟ್ ಕೊಟ್ರೆ ಹೊರಗೆ 7,000 ರೂಪಾಯಿ ರೇಟ್ ಇತ್ತು ರೀ, ಅವ್ರು 9,000 ರೂಪಾಯಿ ರೇಟ್ ಹಾಕಿಕೊಟ್ರಿ ನನಗೆ. ಅದು ಒಂದು ಕ್ವಿಂಟಲ್ಕ 2,000 ಹೆಚ್ಚಾಗಿದ್ದು 16 ಕ್ವಿಂಟಲೇ ಹಾಕಿದ್ರಿ, 16 ಕ್ವಿಂಟಲ್ಕ 32,000 ರೂಪಾಯಿ ಹೆಚ್ಚಿಗೆ ಬತ್ತಲ್ಲ ತಿಳಿಸಿನಿ ಸಾಹೇಬ್ರ, ನಾ ಮತ್ತೊಂದು ಹೊಲ ಮಾಡ್ತೀನಿ ರೀ ಸಾಹೇಬ್ರ, ಅದು ಚಲೋ ಏರಿ ಐತ್ರಿ, ಅವರು ಇರಲ್ರಿ, ಅವರು ಅದೊಂದು ಮಾಡ್ತೀನಿ, ನೀವು ಬೀಜ ಕೊಡ್ತೀನಿ, ನೀ ಎಷ್ಟು ಹೊಲಗಳು ಮಾಡ್ತಿ ಮಾಡು, ನಾ ಬೀಜ ಕೊಡ್ತೇವೆ, ನಮ್ಮ ಕಡೆ ಹತ್ತು ನೀ ಚಲೋ ಬೀಜ ಮಾಡ್ತಿ ಅಂತೇಳಿ ಅವರು ನಮಗೆ 6 ಪ್ಯಾಕೆಟ್ ಕೊಡ್ಲಾಕತ್ತಾರೆ. ಈ 7 ವರ್ಷ ಐತ್ರಿ, 6 ಪ್ಯಾಕೆಟ್ ವರ್ಷ ಕೊಡ್ತಾರೆ. ನಾನು 45-50 ಕ್ವಿಂಟಲ್ ಅವ್ರಿಗೆ ಬೀಜ ಕೊಡ್ತೇನ್ರಿ. ಆ ಹೊಲದವ್ರಿಗೆ ಏನೈತಿ, ಗೌರ್ಮೆಂಟ್ ರೇಟ 6,000 ರೂಪಾಯಿ ಇತ್ತಪ್ಪ, 6,000 ರೂಪಾಯಿ ರೇಟ್ ಅದಂಗ ನಿನ್ನ ಮಾಲ ನಾ ಹಾಕು ಅಂದ್ರೆ ಹಾಕೋತೀನಿ, ಇಲ್ಲಪ್ಪ ಅಂತಂದ್ರೆ ನಿನ್ನ ಮಾಲ್ ನೀವು ಒಯ್ಯಿರಿ ಅಂತೇಳಿ ಹೇಳ್ತೀನಿ ರೀ. ಅವ್ರು ಏನಂತಾರೆ, ಗೌರ್ಮೆಂಟ್ಗಾದರೂ ಸದ್ಯಕ್ಕೆ ನೀ ಗೌರ್ಮೆಂಟ್ ರೇಟೇ ಕೊಡ್ತೀನಿ ಅಂದ ಬಳಿಕ ಅವ್ರು ಕೊಡು ಅಂತೇಳಿ ಕೊಡ್ತಾರೆ. ನಾ ಒಯ್ದಿಸಿದ್ರೆ ಅಲ್ಲಿ ಹಚ್ತೀನಿ ರೀ, ನನಗೆ 6,000 ಬಿಟ್ಟು ಕಿಸಿದ್ರೆ 7,500 ರೂಪಾಯಿ ರೇಟ್ ಹಾಕೋದ್ರ ಸದ್ಯಕ್ಕೆ ನಾನು ಲಾಗೋಡಿ ಏನು ಮಾಡಿರ್ತೀನಿ ರೀ, ಅದು ಹೆಚ್ಚಿಗೇನು ಅವ್ರು ಹಾಕಿರ್ತಲ್ರಿ, ಅದು ಲಾಗೋಡಿ ನನ್ನೆಲ್ಲ ಕಡ್ಯಾಕಾಗಿ ಹೋಗ್ತದೆ ರೀ. ಹಿಂಗೆ ಹಾಕಿಸಿದ್ರೆ ನನಗೆ ಅದು ಒಂದು ಅದು ತೊಗರಿ ಹೊಟ್ಟ ಮತ್ತು ಕಡ್ಲಿ ಹೊಟ್ಟ ಇವೆಲ್ಲ ಏನು ಬರ್ ಜೋಳದ ಹೊಟ್ಟ ಇವೆಲ್ಲ ಬರ್ತಾವಲ್ರಿ ನನ್ನ ಕುರಿಗೆ ಎಮ್ಮಿಗೆ ಇದಕ್ಕೆ, ಅದು ಹಾಕೊಳ್ಕೊಂದು ಅನುಕೂಲ ಆಗ್ಯದ್ರಿ. ಅದನ್ನೊಂದು ಒಂದು ಶೆಡ್ ಮಾಡ್ಕಿಸಿದ್ರೆ ಅದ್ರಾಗ ಹಾಕಿ ತುಂಬಿಡ್ತೀನಿ ರೀ. ನನಗೆ ಮತ್ತೊಂದು ಕೊಂಡು ತೊಗೊಳಕ್ಕೆ ಏನು ಜ್ವರದ ಬಿಡೋದಿಲ್ರಿ. ನನ್ನ 30-40 ಆಡುಗಳು ಇದ್ರು ಸದ್ಯಕ್ಕೆ ನಾ ಅದ್ರ ಅವ್ರ ಹೊಲ ಮಾಡಿದ್ದು ನಮಗೆ ಕೊಡ್ತಾರೆ ರೀ. ನಾ ಅದ್ರದಿಂದ ನಾ ಕೊಂಡು ತೊಗೊಳ್ರಿ, ಅದೇ ಗೊಬ್ಬರನೂ ಆಗ್ತದ ಮತ್ತು ಇದನ್ನು ಆಗ್ತದೆ, ಗೊಬ್ಬರನೂ ಆಗ್ತದೆ ರೀ. ಹಿಂಗೆ ಮಾಡ್ಕಿಸಿದ್ರೆ ಮಾಡ್ಕೋತ ಹೊಂಟೀನಿ ರೀ. ಈಗ ಸಾಮಾನ್ಯವಾಗಿ ಬೆಳೆ ಬೆಳೆಯೋದಕ್ಕೆ, ಈಗ ತೊಗರಿ ಬೆಳಿತೀವಿ, ಕಡ್ಲಿ ಬೆಳಿತೀವಿ, ಸಾಮಾನ್ಯವಾಗಿ ಎಲ್ಲರೂ ಬೆಳೀತಾರೆ. ಆದರೆ ಈಗೇನು ನೀವು ಬೀಜ ಮಾಡ್ತಾ ಇದ್ದೀರಲ್ಲ, ಆ ಬೆಳೆ ಮಾಡೋದಕ್ಕೂ ಈ ಬೆಳೆ ಮಾಡೋದಕ್ಕೂ ಏನು ವ್ಯತ್ಯಾಸ ಅದ ಅಂತೀರಿ? ಇಲ್ರಿ, ಅದು ನಮ್ಮದೇ ಸ್ವಂತ ಇತ್ತಪ್ಪ ಅಂದ್ರೆ 3 ಪುಟಿಂದ ಮಾಡ್ಬೋದು, ಒಬ್ರು 2 ಪುಟಿಂದ ಮಾಡ್ಬೋದು ರೀ. ಇದು ಏನಾಗ್ತದೆ ರೀ, 1/4 ಪುಟ ಸಾಲಿನಿಂದ ಸಾಲ ಮಾಡಬೇಕಾಗ್ತದೆ ರೀ. ಅದು 9-10 ಇಂಚಿಗೆ ಒಂದು ಬೀಜ ಹಾಕಿಸ್ಬೇಕಾಗ್ತದೆ ರೀ. ಮತ್ತು ಅದಕ್ಕೆ ಕುಡಿ ಚೂಟಿಸ್ಬೇಕಾಗ್ತದೆ ರೀ. ಅವರು ಕುಡಿ ಚೂಟಲ್ಕೂ ನಾವು ಆಳುಗಳು ಹಚ್ಚಬೇಕಾಗ್ತದೆ ರೀ. ಅದು ಕಂಪಲ್ಸರಿ ಅವ್ರು ಬರ್ತಾರೆ ಅಂತೇಳಿ, ನಾಳೆಗೆ ಬರ್ತಾರೆ ಸಾವಿರ ಹುಳಗಿಡ ಕಾಣಿಸ್ತಾವೇನ ತಿಳಿಸಿದ ನಾವು 20 ದಿನ ಎಣ್ಣೆ ಹೊಡಿಬೇಕಾಗ್ತದೆ ರೀ. ನಾವು ಸ್ವಂತ ಮಾಡಿದ್ರೆ ಏನಾಗ್ತದೆ, ಹುಳ ಆಗಿಲ್ಲ ಅನ್ನೋದು ಆಗ್ತದೆ ರೀ, ಮನ್ಯಾಗ ಕುಂದ್ರದ ಆಗ್ತದೆ ರೀ. ಅವ್ರು ಬರ್ತಾರೆ ಅನ್ನೋದಕ್ಕೆ 13 ದಿವಸಕ್ಕೆ ಒಂದು ಕಂಪಲ್ಸರಿ ನಾನು 4 ಎಣ್ಣೆ ಹೊಡೆದಿನಪ್ಪ ಅಂತ ನನ್ನ ಹೊಲದಾಗ ಒಂದು ಖಂಡಕ್ಕಾಗಲ್ರಿ, ಒಂದು ಹುಳ ಆಗಲ್ರಿ. ನಾನು ಒಮ್ಮೆ ಚಾಲು ಮಾಡಿದ್ನಪ್ಪ ಅಂತಂದ್ರೆ 12-12 ದಿವಸ ಬಿಡೋದ್ರಿ. 13 ದಿವಸಕ್ಕೆ ಎಣ್ಣೆ ಹೊಡೆದಿನಪ್ಪ ಅಂದ್ರೆ 4 ಎಣ್ಣೆ ಆಗೋದ್ರಾಗ ನನ್ನ ಕಾಯಿನೇ ಒಣಗಿರ್ತಾವ ರೀ. ನನ್ನ ರಾಶಿ ಮಿಷಿನ ಸಾಣದ ರಾಶಿ ಇಂಜನ್ದ ಮೇಲಿಂದ ರಾಶಿ ಮಿಷಿನ್ ಐತೆ ರೀ. ನಾನು ಹೆಣ್ಣಾಳು ಹಚ್ಚಿ ಕೊಯ್ಸಿ ಕಿಸಿಂದ ಸರಿಯಾಗಿ ಒಣಗಿಸಿ ಕಿಸಿಂದ ರೀ, ಅದನ್ನು ರಾಶಿ ಮಾಡಿದಪ್ಪ ಅಂತ ನುಸಿ ಆಗಲ್ಲ ರೀ, ಬೀಜ ಆಗಲ್ಲ ಮತ್ತು ಕಚ್ಚರ ಬರಲ್ಲ. ಹಿಂಗೆ ಮಾಡ್ಲಿಕ್ಕೆ ಅನುಕೂಲ ಆಗ್ಯದ ರೀ. ಈಗ ಅವರು ಮೇಲೆ ಮೇಲೆ ಬಂದು ನಿಮಗೆ ಇನ್ಸ್ಪೆಕ್ಷನ್ ಮಾಡಿ ಯಾವ ಬೆಳೆ ಯಾವ ರೀತಿ ಅದ, ಯಾವ ರೀತಿ ಮಾಡ್ತಾ ಇದ್ದೀರಿ ಅಂತೇಳಿ ನೋಡಿ ನೋಡಿ ನಿಮಗೆ ಸಲಹೆ ಸೂಚನೆ ಕೊಡ್ತಾ ಇರ್ತಾರೆ ಈ ಬೀಜೋತ್ಪಾದನೆ ಸಲುವಾಗಿ? ಹಾಂ ರೀ, ಅವರು ಬರ್ತಾರೆ ಸಾಹೇಬ್ರ, ಹೂ ಬಿಟ್ಟು ತಪ್ಪ ಅಂತಂದ್ರೆ ಬರ್ತಾರೆ, ಎಣ್ಣೆ ಚಾಲು ಮಾಡಿ ಏನಂತ ಕೇಳ್ತಾರೆ. ಇಲ್ರಿ ಸಾಹೇಬ್ರ, ಈಗ ಎಲ್ಲರಿ ಒಂದೊಂದು ಬಿಡಾತ ಇಲ್ಲ, ಇದೊಂದು ಮುಂಜಾಗ್ರತೆ ತೆಗಿಸಿದ ಒಂದು ಟಾನಿಕ್ ಹೊಡ್ಕೊಂಡು ಕಿಸಿದ್ರೆ ಒಂದು ಸಾದಾ ಎಣ್ಣೆ ಹೊಡಿಯತ್ತೆ ಹೇಳ್ತಾರೆ. ನಾ ಏನೈತಲ್ರಿ, ಒಂದು ಏನು ಹೊಡೆದಿನಲ್ರಿ ಅಲ್ಲಿಂದ 13 ದಿವಸಕ್ಕೆ ಒಂದೊಂದು ಹೊಡೆದಿನಪ್ಪ ಅಂತಂದ್ರೆ ಈ ಹುಳನೂ ಆಗಲ್ರಿ, ಅದಕ್ಕೆ ಇದನ್ನು ಆಗೋದಿಲ್ರಿ. ಟಾನಿಕ್ ಮಾತ್ರ 3 ಸಲ ಹಾಕ್ತೀನಿ ರೀ. 4ನೇ ಸಲಕ್ಕೆ ಏನೈತಲ್ರಿ, ಬರೀ ಒಂದೇ ಎಣ್ಣೆ ಹೊಡೆದ ಕಿಶನ್ ಬಿಟ್ಟು ಬಿಡ್ತೇನೆ ರೀ. ಅಂದ್ರೆ ಹೇಳುವ ಸಲಹೆ ಸೂಚನೆ ಎಲ್ಲ ನೀವು ಪಾಲಿಸ್ತೀರಿ? ಹ್ಞೂ ರೀ. ಅವರು ಮೂರು ಸಲ ಬರ್ತಾರೆ ಸಾಹೇಬ್ರ. ಮುಂದೆ ನಾವು ಹೂವು ಬಿಡಾಗೊಮ್ಮ್ರಿ, ಕಾಯಿ ಆದಾಗೊಮ್ಮ್ರಿ, ಒಣಗದ ಬಳಕ ಪೂರ್ತಿ ಒಣಗ್ಯಾವಿಲ್ಲ ನೋಡೋದ್ ಬಳಕ ಅವರು ಅವ್ರು ಕೊಯ್ ಅಂದಾಗೆ ನಾನು ಕೊಯ್ತೀನಿ ರೀ. ಆ ಕೊಯ್ದ್ರು ಸದ್ಯಕ್ಕೆ ಹಂಗೆ ದೊಡ್ಡ ಮಿಷನ್ ಕಚ್ಚಿ ನಾ ಇದು ಮಾಡಲ್ಲ ರೀ, ಯಾಕಂದ್ರೆ ಒಂದೊಂದು ಹಸಿ ಇರ್ತಾವ, ಒಂದೊಂದು ಇದು ಇರ್ತಾವ ಅಂತೇಳಿ ಅವ್ರು ಕೊಯ್ದ ಬಳಕ ಎಂಟು ದಿವಸ ಬಿಟ್ಟು ಕಿಸಿದ್ರೆ ನಾನು ರಾಶಿ ಮಿಷನ್ ಹಾಕಿ ಕೊಡ್ತೀನಿ ರೀ. ಆಮೇಲೆ ನೀವು ಯಾವಾಗ ಒಯ್ದು ನೀವು ಉತ್ಪನ್ನವನ್ನು ಕೊಡ್ತೀರಿ ಅವಾಗ ಸ್ಯಾಂಪಲ್ ನೋಡಿಕೊಂಡು ಟೆಸ್ಟ್ ಮಾಡಿ ಕೊಡ್ತಾರ, ಅದ್ರ ಬಗ್ಗೆ ಏನಾದರೂ ನಿಮಗೆ ವಿಚಾರದನ? ಈಗ ನೀವೇನು ಕೊಟ್ಟಿರ್ತೀರಲ್ಲ ಬೀಜ, ಅದು ಸ್ಯಾಂಪಲ್ ಹೌದು ಚಲೋ ಅದಾವ ಇವು ಬೀಜ ಅಂತ ಹೇಳಿ ನಿಮಗೆ ಸರ್ಟಿಫಿಕೇಟ್ ಕೊಡ್ತಿರ್ಬೇಕಲ್ಲ ಮತ್ತೆ? ಹಾ, ಕೊಡ್ತಾರ ರೀ. ಮತ್ತೆ ನನಗೆ ಫಸ್ಟಿನ ವರ್ಷ ಸ್ಯಾಂಪಲ್ ಒಂದು ಎರಡು ಕಿಲೋ ಕೊಡು ಅಂದ್ರಿ, ನಾನು ಒಂದು ಪ್ಯಾಕೆಟ್ದಾಗ ಹಾಕಿ ಎರಡು ಕಿಲೋ ಕೊಟ್ರಿ, ಅದು ಸ್ಯಾಂಪಲ್ ಕಳ್ಸಿದ್ರಿ, ಆ 90% ನಿನ್ನ ಚಲೋ ಅದಾವ ಅಂತ ಹೇಳಿದ್ರಿ. ಅದ್ರ ಮ್ಯಾಲ ನನಗೆ 130,000 ರೂಪಾಯಿ ಬೋನಸ್ ಹಾಕಿದ್ರಿ ಅವರು. ನಂದು 180,000 ರೂಪಾಯಿ ನಂದು ಹಾಕಿದ್ದೇ ಇದು ಐತ್ರಿ, ನನ್ನ ಮಾರಾಟ ಆಗೋ ರೊಕ್ಕನೇ ಅಷ್ಟಿತ್ರಿ ಅಲ್ಲಿದ್ದ ಅವರು ಅದು ಹಾಕಿದ್ರಿ. ಮತ್ತೆ ಹಿಂದಾಗಡೆ ಹಿಂಗೆ ಮಾಡಿಕಿಸಿದ್ರೆ ನನಗೆ ಒಂದು ವರ್ಷನಾಗ 100,000 ಮೇಲ್ಪಟ್ಟ 3 ವರ್ಷ ಹಾಕ್ಯಾರಿ ಬಿಡ್ದೆ. 1,31,000 ಹಾಕ್ಯಾರಿ, 1,29,000 ಹಾಕ್ಯಾರಿ, ಹೋದ ವರ್ಷ ಏನೈತಿ 124,000 ಹಾಕ್ಯಾರಿ. ನನಗೆ ವರ್ಷ ಅದನ್ನೂ ಅನುಕೂಲ ಐತ್ರಿ. ಅದು ನಾನು ಆ ಹೊಲದ ರೈತರಿಗೆ ಕೊಡಲ್ರಿ, ಅದು ನಾನು ಮೆಹನತ್ ಮಾಡಿರ್ತೀನಿ ನನಗೆ ಇರ್ತದತ್ತೆ ಅಂದರು ಅವರು ಏನು ಕೇಳಿದ್ರಿ. ಮೊದಲು 7,400 ಹಾಕ್ಲಿ 8,000 ಏನು ಹಾಕಿರ್ತಲ್ರಿ, ಅದ್ರಾಗ ಅರ್ಧ ಅರ್ಧ ಫಲ ಮಾಡಿಕೊಂಡು ನಾವು ಮಾಡಿರ್ತೀರಿ. ಅದೇ ನಾನು ಹೊಲಗಳಿಗೆ ಬೆಳಿ ಹಾಕಿ ಸಿಂದ್ರೆ ಅವ್ರ ಹೊಲದಾಗ ಅವ್ರು ಕುಡ್ಲಿ ಬಿಡ್ಲಿ ಎಲ್ಲ ನಾನೇ ಹಾಕಿ ಮಾಡಿ ಅವ್ರಿಗೆ ಕೊಡ್ತೇನೆ. ಈಗೇನು ನೀವು ಬೀಜ ಮಾಡ್ತಾ ಇದ್ದೀರಲ್ಲ, ನಿಮ್ಮ ಬೇರೆ ಸುತ್ತಮುತ್ತಲ ಏನು ರೈತರು ಇರ್ತಾರೆ ಅವ್ರಿಗೂ ಇದನ್ನು ಹೇಳಿರಿ, ಏನು ಇಲ್ಲ ಇಂಥದ್ದು ಮಾಡಿದ್ರೆ ನಿಮಗೂ ಅನುಕೂಲ ಆಗ್ತದೆ ಮಾಡ್ರಿ ಅಂತೇಳಿ? ನಾನು ಮೊದಲ ಒಬ್ಬನೇ ತೊಗೊಂಡಿದ್ರಿ ಸಾಹೇಬ್ರ, ನಾ ತೊಗೊಂಡಿದ್ದು ನೋಡಿ ಕಿಸಿದ್ರೆ ನಾನು ಇಲ್ಲಿ 16 ರೈತರಿಗೆ ಬೀಜ ಇಸ್ಕೊಟ್ಟಿನ್ರಿ, 16 ಮಂದಿದು ಇದು ಮಾಡಿಕೊಂಡು ಅಲ್ಲಿ ಕಳಿಸಿ ಕಿಸಿದ್ರೆ ಎಲ್ಲರಿಗೆ ಅನುಕೂಲ ಆಗಂಗೆ ಇದು ಮಾಡ್ಯಾರಿ. ಈಗ ಮತ್ತೆ ಹೆಚ್ಚಿಗೆ ರೈತರು ನಾ ಮಾಡ್ತೀನಿ ನೀ ಮಾಡ್ತೀನಿ ಅಂತಾರೆ. ಅಲ್ಲಿ ಏನಾಗ್ಯದ್ರಿ, ಯಾವ ಊರಾಗ ಒಂದು ರೈತ ಬಿಟ್ಟಿದ್ನಪ್ಪ ಅಂತಂದ್ರೆ ಅದು ನಮ್ಮ ಊರಿಗೆ ಹಾಕ್ತಾರೆ, ಮತ್ತೊಂದು ಊರಿಗೆ ಹಾಕಲ್ರಿ ಅವರು. ಒಬ್ರು ಮುದ್ದೆ ಬಾಳದಾಗ್ರಿ ಬಿಡ್ಲಿ, ಇದ್ರಾಗ್ರಿ ಈ ಕಡೆ ಇಬ್ಬರಿಗೆ ಆಗ್ರಿ ಬಿಡ್ಲಿ, ಯಾ ರೈತರು ಬಿಟ್ರಪ್ಪ ಅಂದ್ರೆ ಮಶಾಕ ಇದು ನಿಮ್ಮ ರೈತರಿಗೆ ಇದೊಂದು 4 ಪ್ಯಾಕೆಟ್ ಕಳಿಸಪ್ಪ ಅಂತ ಹೇಳಿ ಹಿಂಗೆ ಮಾಡ್ಕೋತ ನಾನು ವರ್ಷ ಎರಡೆರಡು ರೈತರು ಹೆಚ್ಚಿಗೆ ಮಾಡ್ಕೋತ ಈಗ 24 ರೈತರು ನಾವು ಹಾಕ್ಲಿಕ್ಕತ್ತೇವ್ರಿ. ಈ 8 ವರ್ಷನಾಗ ರೀ ಈಗ 24 ರೈತರು ನಮ್ಮ ನಟ್ಟಂದಾಗ ಹಾಕ್ತೇವ್ರಿ. ಭಾಳ ಒಳ್ಳೆ ಕೆಲಸ ಮಶಾಕ್ ಸಾಬ್ ಅವ್ರೆ. ಈಗ ನಾವು ಸಾಮಾನ್ಯವಾಗಿ ನೋಡ್ತೀವಿ ರೈತರು ಕೂಡಿ ಕೆಲಸ ಮಾಡಂಗಿಲ್ಲ ಅಂತೇಳಿ, ಆದ್ರೆ ಈಗೇನು ಕೂಡಿ ಕೆಲಸ ಮಾಡೋದ್ರಿಂದ ನಿಮ್ಮ ಎಲ್ಲಾ ಸಮಸ್ಯೆಗಳು ಬಗೆಹರಿತಾವ, ಸಾಕಷ್ಟು ಕೆಲಸಗಳು ಆಗ್ತಾವ. ನಿಮ್ ಏನ್ ರೈತರು ಸುತ್ತಮುತ್ತಲ ಇದ್ದೀರಿ ನೀವು? ಈಗೇನು 15-20 ಜನ ರೈತರು ಹೇಳಿದ್ರಿ, ನಿಮ್ಮ ಒಕ್ಕಲತನದ ಕೆಲಸಗಳಲ್ಲಿ ನೀವು ಒಬ್ಬರ ಕೆಲಸ ಇನ್ನೊಬ್ರು ಅವ್ರ ಕೆಲಸ ನೀವು ಹಿಂಗೇನಾದ್ರು ಹಂಚಿಕೊಂಡು ಮಾಡೋದು ಸಾಧ್ಯ ಅದನಾ ಅಥವಾ ಮಾಡ್ತಾ ಇದ್ದೀರಾ? ಇಲ್ರಿ, ಎಲ್ಲರೂ ನಾವು ಸೋಮಾರ್ಕೊಂಬ ಖಾಲಿನೇ ಇರ್ತೇವ್ರೆ. ಓಸೂರು ಬರ್ತಾರೆ, ಓಸೂರು ನೀ ಏನು ಹೊಡೆದಿ ನಾ ಏನು ಹೊಡೆದೆ ಈಗ ಇದು ಹೊಡೆದಾಗ ಇದು ಆಗಲ್ಲ ಅಂತ ಹೇಳಿದ್ರೆ ಓಸೂರು ಇದು ಮಾಡಿಕೊಂಡು ಮತ್ತೆ ಉಳ್ಕಾದವ್ರಿಗೂ ನಾವು ಹೇಳೋದ್ ಬಳಕೆ ಎಲ್ಲರೂ ಇದು ಮಾಡ್ಕೋತ ಹೊಂಟಾರ್ರಿ. ಬರೋಬ್ಬರಿ ಚರ್ಚೆ ಮಾಡ್ತೀರಿ, ಆ ಮತ್ತೆ ಬೇರೆ. ಈಗ ಬಿತ್ತೋ ಕೆಲಸ ಇರ್ತದ, ಸ್ಪ್ರೇ ಮಾಡೋದಿರ್ತದ, ಗೊಬ್ಬರ ಕೊಡೋದಿರ್ತದ, ಇಂಥ ಕೆಲಸಗಳಲ್ಲಿ ಒಬ್ರಿಗೊಬ್ರು ಸಹಾಯ ಮಾಡಿ ಕೆಲಸ ಮಾಡ್ತಾ ಇದ್ದೀರೇನು ನೀವು ನಿಮ್ಮ ಹೊಲಗಳಲ್ಲಿ ಅಂತೇಳಿ ನಾನು ಕೇಳೋದು. ಇಲ್ರಿ, 3-4 ಮಂದಿ ಇಷ್ಟೇ ಕೂಡ್ಕಿಸಿದ್ರಿ ಅವ್ರ ಹೊಲದಾಗ ನಮ್ಮ ಪಂಪ ನಮ್ಮ ಇದು ಒಯ್ದಿಸಿದ್ರೆ ನೀರು ಟ್ಯಾಕ್ಟರ್ ಒಯ್ದಿಸಿದ್ರೆ ಅವರಲ್ಲಿ ಹೊಡಿತೇವ್ರಿ, ಒಂದಿನ ಅವರಲ್ಲಿ ಹೊಡಿತೇವೆ. ಹಂಗೆ 4-5 ಮಂದಿಗೆ ಅವ್ರವ್ರ ಹೊಲಗಳು ಸನಿ ಆದ 4-5 ಮಂದಿ 4-5 ಮಂದಿ ಕೊಡಿಸಿ ಹೆಂಗೆ ಹೊಡಿತೇವ್ರಿ ಸಾಹೇಬ್ರ ಅಂದ್ರೆ ಆಳುಗಳು ಹೊರಗಿನ ಹೇಳಲ್ರಿ. ಯಾಕಪ್ಪ ಅಂದ್ರೆ 500 ರೂಪಾಯಿ ಕೊಟ್ಟು ನೀರು ಹಾಕಲಿಕ್ಕೆ ಹೋಗ್ಬೇಕು, ಇದಕ್ಕೆ ಹೋಗ್ಬೇಕು, ಹೆಂಗೆ ಆಗ್ತದೆ ತಿಳ್ಕಿಸಿದ್ರೆ ನಾವು 4-5 ಮಂದಿ ಕುಡಿಸಿ ಒತ್ತಾಟ ಮಾಡ್ತೇವ್ರಿ. ಆ ಕಡೆ ಊರು ತೆಳಗಿನವರು 4-5 ಮಂದಿ ಕುಡಿಸಿ ಅವ್ರು ಮಾಡ್ತಾರೆ ರೀ. ಹಿಂಗೆ 3 ಕಡೆ ಇದಾವ್ರಿ, 3 ಕಡೆಯವರು ಎಲ್ಲರೂ ಕುಡಿಸಿ ಒಂದಿನ ಹೊಡ್ಲಾಗತ್ತಪ್ಪ ಅಂದ್ರೆ ಇಬ್ಬರಿಬ್ರು ಹೊಲಗಳು ಹಾಗೆ ಮಾಡ್ತಾರೆ. 3 ದಿನ ಏಕಟ್ ಎಣ್ಣೆ ಹೊಡೆದಪ್ಪ ಅಂದ್ರೆ ಮತ್ತೆ 12 ದಿನ ಬಿಟ್ಟೆ ಬಿಡ್ತೇವ್ರಿ. ಒಟ್ಟು 3 ದಿನದಾಗ 5 ಮಂದಿ ಎಣ್ಣೆ ಹಾಕ್ತಾವ್ರಿ. ಅಂದ್ರೆ ಒಬ್ರಿಗೊಬ್ರು ಸಹಾಯ ಮಾಡೋದ್ರಿಂದ ನಿಮಗೆ ಕೂಲಿನೂ ಉಳಿತದ, ಶ್ರಮಾನೂ ಉಳಿತದ, ಮತ್ತೆ ಕೆಲಸ ಕಾಲಕ್ಕೆ ಬರೋಬ್ಬರಿ ಆಗ್ತಾವ. ಇದನ್ನ ಮಾಡ್ತಾ ಇದ್ದೀರಿ, ಬಹಳ ಸಂತೋಷ ಆಯ್ತು ಮಶಾಕ್ ಸಾಬ್ ನಿಮ್ ಜೊತೆಗೆ ಮಾತಾಡಿ. ಯಾರಾದ್ರೂ ನಿಮ್ಮ ಸಲಹೆ ಸೂಚನೆ ಕೇಳಬೇಕು, ನಿಮ್ಮ ಅನುಭವ ಕೇಳಬೇಕಂದ್ರೆ ಅವರಿಗೆ ನಿಮ್ಮ ಮೊಬೈಲ್ ನಂಬರ್ ಕೊಡ್ತೀರಿ? ಮೊಬೈಲ್ ನಂಬರ್ ಅಂತೂ ನಮ್ಮದು 99 ರೀ, 00767-2796 ರೀ. ಆತ್ಮೀರೆ, ಈಗೇನು ಮಶಾಕ್ ಸಾಬ್ ಅವರು ತಮ್ಮ ನಂಬರನ್ನು ಹೇಳಿದ್ರು, ಅದನ್ನು ನಾನು ಇನ್ನೊಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 99900 7627 9696. ಈ ನಂಬರ್ನ ಸಂಪರ್ಕ ಮಾಡಿ ತಾವು ಮಶಾಕ್ ಸಾಬ್ ಹಿಟ್ನಳ್ಳಿಯವರ ಜೊತೆಗೆ ಮಾತಾಡಬಹುದು, ಅವರ ಅನುಭವಗಳನ್ನ ಕೇಳಬಹುದು. ಒಳ್ಳೇದು ಹಿಟ್ನಳ್ಳಿಯವರು, ಇಲ್ಲಿ ತನಕ ನಮ್ಮ ರೈತ ಬಾಂಧವರಿಗೆ ತಮ್ಮ ತರಹೇವಾರಿ ಅನುಭವಗಳನ್ನು, ಸುಮಾರು 40 ವರ್ಷಗಳ ಅನುಭವ ಏನದ, ಬಹಳ ವಿಸ್ತಾರವಾಗಿ ತಮ್ಮ ಜೊತೆ ನಮ್ಮ ಎಲ್ಲರ ಜೊತೆಗೆ ಹಂಚಿಕೊಂಡಿದ್ದೀರಿ. ಇಲ್ಲಿ ಸಾಕಷ್ಟು ಪಾಠಗಳು ನಮ್ಮ ಯುವ ರೈತರಿಗೆ ಇದ್ದಾವೆ. ಏನಪ್ಪಾ ಅಂತಂದ್ರೆ, ದಿನನಿತ್ಯ ನಮಗೆ ಆದಾಯ ತರುವಂತಹ ತರಕಾರಿಗಳನ್ನು ನಾವು ಯಾವ ರೀತಿ ಸರಳವಾಗಿ ಸುರಳಿತವಾಗಿ ಮಾಡಿಕೊಂಡು ಹೋಗಬಹುದು, ಅದರ ಜೊತೆಗೆ ತಂತ್ರಜ್ಞಾನವನ್ನು ಬಳಕೆ ಮಾಡಿಕೊಂಡು ಈಗ ಬೀಜೋತ್ಪಾದನೆಯಂತಹ ಒಂದು ಕೆಲಸ ಮಾಡೋದ್ರಿಂದ ಅಲ್ಲಿ ಕೂಡ ನಮಗೆ ಯಾವ ರೀತಿ ಹೆಚ್ಚಿನ ಒಂದು ಲಾಭ ಆಗ್ತದೆ ಅನ್ನುವಂಥದ್ದು, ಅದರ ಜೊತೆಗೆ ಎಲ್ಲರೂ ಕೂಡಿ ಕೆಲಸ ಮಾಡೋದ್ರಿಂದ ಯಾವ ರೀತಿ ನಾವು ನಮ್ಮ ಶ್ರಮವನ್ನು ಕಡಿಮೆ ಮಾಡಿಕೊಳ್ಬಹುದು, ಸಮಯವನ್ನು ಉಳಿಸಬಹುದು, ಅದರ ಜೊತೆಗೆ ಕಾಲಕಾಲಕ್ಕೆ ನಾವು ಯಾವ ರೀತಿ ಯಾವುದು ಆತಂಕ ಭಯ ಇರಲಾರದೆ ನಾವೆಲ್ಲರೂ ಒಂದು ಅನ್ನುವಂತಹ ಒಂದು ಭಾವನೆ ಬಂದಾಗ ಏನಾಗ್ತದಪ್ಪ ಅಂತಂದ್ರೆ ರೈತರಿಗೆ ಒಂದು ಆನಂದ ಆಗ್ತದೆ, ಸಂತೋಷ ಆಗ್ತದೆ, ಅದರಿಂದ ಪ್ರಗತಿ ಹೊಂದೋದಕ್ಕೆ ಸಾಧ್ಯ ಆಗ್ತದೆ. ಈ ಎಲ್ಲ ವಿಷಯಗಳನ್ನ ನೀವು ನಮ್ಮ ಜೊತೆಗೆ ನಮ್ಮ ರೈತರ ಜೊತೆಗೆ ಹಂಚಿಕೊಂಡಿದ್ದೀರಿ, ಅದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ವಿಜಯಪುರ ತಾಲೂಕು ನಾಗಠಾಣ ಗ್ರಾಮದ ಹಿರಿಯ ರೈತರಾದ ಮಶಾಕ ಸಾಬಾ ರಸೂಲ್ ಸಾಬಾ ಹಿಟ್ನಳ್ಳಿ ಅವರೊಂದಿಗೆ ಕಾಯಿಪಲ್ಲೆ ಮತ್ತು ಬೀಜೋತ್ಪಾದನೆ ಕುರಿತು ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಡಾ ಸೋಮಶೇಖರ್ ಎಸ್ ರುಳಿ. ಈಗ ಕೇಳಿ. ಬಂಗಾರವ್ವ ತಳವಾರ್ ಮತ್ತು ಸಂಗಡಿಗರಿಂದ ಏಕತಾರಿ ಪದಗಳು. ಕೊಲವಿಯ ತೊಳೆದ ಹೋದಿ ಸೀತಾರ ಗೋಪ್ಯರ ಒಳಗೆ ಸಾಲ ಗೋಪ್ಯ